ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಬೆಳೆ ಸರಿಯಾಗಿ 6:51. ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಅಂಜೂರು ಹಣ್ಣಿನ ತೋಟದ ನಿರ್ವಹಣೆ ಮತ್ತು ಉತ್ಪಾದನಾ ತಾಂತ್ರಿಕತೆ. ಈ ವಿಷಯ ಕುರಿತು ತಜ್ಞರಾದ ಎಆರ್ ಕುರುಬರ್ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆಯ ದಾಣೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಬಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂದವರ ಈಗ ಕೇಳೋಣ, ಅಂಜೂರು ಹಣ್ಣಿನ ತೋಟದ ನಿರ್ವಹಣೆ ಮತ್ತು ಉತ್ಪಾದನಾ ತಾಂತ್ರಿಕತೆ. ಈ ವಿಷಯ ಕುರಿತು ತಜ್ಞರಾದ ಎಆರ್ ಕುರುಬರ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜೂರು ಹಣ್ಣಿನ ಬೆಳೆಯ ಉತ್ಪಾದನಾ ತಾಂತ್ರಿಕತೆ ಕುರಿತಾದಂಥ ಕೆಲವೊಂದು ವಿಚಾರ, ಜೊತೆಗೆ ಅಂಜೂರು ಬೆಳೆಯನ್ನು ಬೆಳೆದು ಯಾವ ರೀತಿ ಲಾಭದಾಯಕತೆ ಇದೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೇಗೆ ಅವಕಾಶ ಇದೆ ಒಂದು ಈ ಅಂಜೂರು ಹಣ್ಣಿಗೆ ಅಂತಕ್ಕಂಥದ್ದು, ಜೊತೆಗೆ ಅಂಜೂರನ್ನು ಬಳಸೋದ್ರಿಂದ ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮಗಳಾಗ್ತವೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ತಜ್ಞರಾದಂಥ ಡಾಕ್ಟರ್ ಎಆರ್ ಕುರುಬರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಕುರುಬರ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಗೊತ್ತಿದ್ದಂಗೆ ಸುಮಾರು ವರ್ಷದಿಂದ ತಾವು ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ತೋಟಗಾರಿಕಾ ತಜ್ಞರಾಗಿ, ಜೊತೆಗೆ ರೈತರಿಗೆ ಸಾಕಷ್ಟು ಚಿರಪರಿಚಿತರಾದಂಥವ್ರು ತಾವು. ಏನನ್ನಿಸುತ್ತೆ, ನಮ್ಮ ಜಿಲ್ಲೆಯಲ್ಲಿ ಅಂಜೂರು ಬೆಳೆಯ ಒಂದು ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ, ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ, ಹೇಗೆ? ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಅಂಜೂರು ಎಲ್ಲರಿಗೆ ಪರಿಚಯ ಇರುವಂಥ ಒಂದು ಹಣ್ಣು. ಆದರೆ ಕ್ಷೇತ್ರವಾರು ನೋಡಿದಾಗ ಈ ಅಂಜೂರು ಹಣ್ಣನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಳೀತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಅದರ ಒಂದು ಲಾಭದ ಬಗ್ಗೆ ಹೆಚ್ಚಿನ ರೈತರಿಗೆ ಅರಿವಿಲ್ಲ ಅಂತ ನನಗನ್ನಿಸ್ತದೆ. ಆದರೆ ಕೆಲವು ವರ್ಷಗಳಿಂದ ನಾವು ಇವತ್ತು ರೈತರಿಗೆ ಅಂಜೂರ ಹಣ್ಣಿನ ಬೆಳೆಯ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ಕೊಡಲು ಪ್ರಾರಂಭಿಸಿದ್ದೇವೆ. ಅದರ ಫಲವಾಗಿ ಇವತ್ತು ಹೆಚ್ಚು ಹೆಚ್ಚು ರೈತರು ಇವತ್ತು ಅಂಜೂರ ಬೆಳೆಗಳನ್ನು ಬೆಳೆಯಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಅಂಜೂರ ಹಣ್ಣಿಗೆ ಭಾಳ ಬೇಡಿಕೆ ಬರ್ತಾ ಇದೆ. ಅದರ ಜೊತೆಗೆ ಒಂದು ಹಲವಾರು ಇದರ ಅನುಕೂಲತೆಗಳು ಇರೋದ್ರಿಂದ ರೈತರಿಗೂ ಯಾವ ರೀತಿಯಾಗಿ ಅನುಕೂಲತೆಗಳು ಮತ್ತು ಈ ಒಂದು ಹಣ್ಣನ್ನು ಯಾರು ಒಂದು ಸೇವನೆ ಮಾಡ್ತಾರೆ ಅವರಿಗೂ ಸಹ ಯಾವ ರೀತಿಯ ಅನುಕೂಲಗಳು ಹೆಚ್ಚಾಗಿ ಎಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ. ಆ ಒಂದು ಕಾರಣದಿಂದ ಇವತ್ತು ಹೆಚ್ಚು ಹೆಚ್ಚು ಕ್ಷೇತ್ರದಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ರೈತರು ಪ್ರಾರಂಭ ಮಾಡಿದ್ದಾರೆ. ಈಗ ರೈತರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂಜೂರನ್ನು ಬೆಳೀತಾದ್ರೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಆಗುತ್ತೆ, ಜೊತೆಗೆ ಅದಕ್ಕೆ ಮಣ್ಣು ನೀರು ಅಥವಾ ವಾಯುಗುಣ ಅಥವಾ ಹತ್ತಕ್ಕಂಥ ಸಮಯ ಹೇಗಿದ್ರೆ ಒಳ್ಳೆಯದು, ಯಾವ ಸೀಸನಲ್ಲಿ ಪ್ರಾರಂಭ ಮಾಡ್ಬೇಕು ರೈತರು? ನಾನು ಒಂದು ವಿಷಯ ಹೇಳಲಿಕ್ಕೆ ಪ್ರಾರಂಭ ಭಾಳ ಇಚ್ಛೆ ಪಡ್ತೇನೆ. ಅಂಜೂರ ಹಣ್ಣು ಬೆಳೆಯುವುದರಿಂದ ರೈತರಿಗೆ ಹಲವಾರು ರೀತಿಯಿಂದ ಅನುಕೂಲತೆ ಇದೆ. ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಒಕ್ಕಲುತನದಲ್ಲಿ ನೀರಿನ ಅಭಾವ ಭಾಳ ಆಗ್ತಾ ಇದೆ. ನೀರಿನ ಅಭಾವ ಆಗೋದ್ರಿಂದ ಯಾವುದೇ ಬೆಳೆ ಬೇಕಾದರೂ ರೈತರು ನೀರಿನ ಮೇಲೆ ಅವಲಂಬನೆ ಆಗಬೇಕಾಗಿದೆ. ಮಳೆ ಪ್ರಮಾಣವು ಕಡಿಮೆ ಆಗಿದೆ, ಹಾಗೂ ಇವತ್ತು ಭೂಮಿಯಲ್ಲಿ ನೀರಿನ ಸಿಗುವಂತಹ ಪ್ರಮಾಣವು ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗಿದೆ. ಈ ಎಲ್ಲ ಕಾರಣಗಳು ನೋಡಿದಾಗ ಇವತ್ತು ನಾವು ಎಂತ ಬೆಳೆಗಳನ್ನು ಬೆಳಿಬೇಕಂದ್ರೆ ಯಾವ ಬೆಳೆ ಕಡಿಮೆ ನೀರಿನಲ್ಲಿ ಹೆಚ್ಚು ಲಾಭ ಕೊಡುತ್ತೆ, ಉತ್ಪಾದನೆ ಕೊಟ್ಟು ಹೆಚ್ಚು ಲಾಭವನ್ನು ಕೊಡುತ್ತೆ. ಒಂದು ಅಕಸ್ಮಾತ್ ಒಂದು ಯಾವುದೇ ಒಂದು ಕಾರಣದಿಂದ ಆ ವರ್ಷ ಹೆಚ್ಚು ಮಳೆ ಬರದೇ ಇದ್ದರೂ ನೀರು ಕಡಿಮೆ ಇದ್ದರೂ ಬೆಳೆ ಬೆಳೆಯುವಂಥ ಬೆಳೆಗಳನ್ನು ಇವತ್ತು ಆಯ್ಕೆ ಮಾಡಬೇಕಾಗಿದೆ. ಅಂಥ ವಿಷಯದಲ್ಲಿ ನೋಡಿದಾಗ ವಿಶೇಷವಾಗಿ ಎಲ್ಲಿ ನೀರಿನ ಒಂದು ಪ್ರಮಾಣ ಕಡಿಮೆ ಇದೆ, ಎಲ್ಲಿ ಮಳೆಯ ಒಂದು ಬರುವುದಕ್ಕೆ ಪ್ರಮಾಣ ಕಡಿಮೆ ಇದೆ, ಯಾರು ರೈತರಿಗೆ ನೀರಿನ ಒಂದು ಅನುಕೂಲತೆ ಹೆಚ್ಚಾಗಿಲ್ಲ, ಸ್ವಲ್ಪ ನೀರಿದೆ, ಅಂಥವರು ಈ ಒಂದು ಅಂಜೂರ ಹಣ್ಣನ್ನು ಬೆಳೆದರೆ ಭಾಳ ಅನುಕೂಲ ಅಂತ ಹೇಳ್ಬೋದು. ಯಾಕಂದರೆ ಈ ಅಂಜೂರ ಹಣ್ಣಿಗೆ ಈ ಗಿಡಕ್ಕೆ ಬರ ನಿರೋಧಕ ಶಕ್ತಿಯನ್ನು ಇರುವಂತ ಒಂದು ಗುಣ ಇದೆ. ಅಂದ್ರೆ ಬರ ನಿರೋಧಕ ತಮಗೆ ಗೊತ್ತಿದೆ, ನೀರು ಕಡಿಮೆ ಇದ್ರೂ ಸಹ ಚೆನ್ನಾಗಿ ಬೆಳೆದು ಹಲಸಾಗಿ ಬೆಳೆದು ಹೆಚ್ಚಿನ ಒಂದು ಹಣ್ಣನ್ನು ಕೊಟ್ಟು ರೈತರಿಗೆ ಆದಾಯವನ್ನ ತರುವಂತಹ ಬೆಳೆ ಅಂತ ಹೇಳಬಹುದು. ಈಗ ತಳಿ ಆಯ್ಕೆ ಬಗ್ಗೆ ಏನ್ ಹೇಳ್ತೀರಿ, ಮತ್ತು ಭೂಮಿ ಆಯ್ಕೆ, ಭೂಮಿ ಬಹಳ ಫಲವತ್ತಾದ ಭೂಮಿ ಬೇಕಾಗಿದ್ದಕ್ಕೆ ಅಥವಾ ಸ್ವಲ್ಪ ಮೀಡಿಯಂ ಆಗಿ ಫಲವತ್ತಿದ್ದಂತಹ ಭೂಮಿಗಳಲ್ಲಿ ಬೆಳಿಬಹುದು ಅಂತ ಹೇಳಿ? ಸರ್, ನಾನು ಈಗಾಗಲೇ ಹೇಳಿದೇನೆ, ಇದು ಬರ ನಿರೋಧಕ ಶಕ್ತಿ ಇರೋದ್ರಿಂದ ಹೆಚ್ಚು ಫಲವತ್ತತೆ ಇರುವಂತ ಮಣ್ಣು ಬೇಕಾಗಿಲ್ಲ. ಆದ್ರೆ ಹಂಗಂತ ಹೇಳಿ ನೀವು ಹೆಚ್ಚು ಫಲವತ್ತತೆ ಮಣ್ಣಿನಲ್ಲಿ ಬೆಳೆ ಬೆಳಿಬಾರ್ದಂತನಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಅಂದ್ರೆ ಎಲ್ಲ ಬಹಳ ಫಲವತ್ತತೆ ಇರುವಂತ ಮಣ್ಣು ಇರುವಂತವರು, ಅದರ ಜೊತೆಗೆ ಫಲವತ್ತತೆ ಇಲ್ಲದೆ ಇರುವಂತ ಮಣ್ಣಿನವರು, ಹಾಗೂ ಯಾರು ಭೂಮಿಯಲ್ಲಿ ನೀವು ಉಪ್ಪಿನ ಅಂಶ ಜಾಸ್ತಿ ಇದೆ, ನಾವೇನು ಮಣ್ಣಿನ ರಸಸಾರ ಅಂತ ಹೇಳಿ ಕರಿತೀವಿ, ಯಾವ ರೈತರ ಮಣ್ಣಿನಲ್ಲಿ ಒಂದು ಮಣ್ಣಿನ ರಸಸಾರ ಹೆಚ್ಚಾಗಿದೆ ಅಂತ ಭೂಮಿಯನ್ನು ಸಹ ಆಯ್ಕೆ ಮಾಡಿಕೊಂಡು ಈ ಬೆಳೆಯನ್ನು ಬೆಳಿಬಹುದು. ಯಾಕಂದ್ರೆ ಇದು ಒಂದು ಹೆಚ್ಚು ಭೂಮಿಯಲ್ಲಿ ಹೆಚ್ಚಿನ ಉಪ್ಪಿನಾಂಶ ಇದ್ರೂ ಸಹ ಬೆಳೆಯುವಂತ ಶಕ್ತಿ ಈ ಒಂದು ಹಣ್ಣಿನ ಗಿಡದಲ್ಲಿ ಇದೆ. ತಳಿಗಳನ್ನ ರೈತರು ಯಾವ ತಗೋಬೇಕಂತೀರಿ, ಯಾವ ತಳಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅದು ಬಹಳ ಮುಖ್ಯ. ಮಾರ್ಕೆಟ್ ಅಲ್ಲಿ ಅದಕ್ಕೆ ಒಳ್ಳೆ ಒಂದು ಟೇಸ್ಟ್ ಇರ್ಬೇಕು ಹಣ್ಣಿಗೆ. ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈ ಹಣ್ಣಿನ ಬಗ್ಗೆ ಸ್ವಲ್ಪ ಎರಡು ಮಾತು ಮಾತಾಡಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ. ಈ ಹಣ್ಣು ನಮ್ಮ ದೇಶದಲ್ಲಿ ನಾವು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾ ಇಲ್ಲ ಅಂಥೇಳಿ ನಾವು ಈ ಹಣ್ಣಿನ ಪರಿಚಯ ಇಲ್ಲ ಅಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಈ ಹಣ್ಣಿನ ಪರಿಚಯ ಇದೆ. ಇದನ್ನು ಆಡು ಭಾಷೆಯಲ್ಲಿ ಹತ್ತಿ ಹಣ್ಣು ಅಂತ ಕರೀತಾರೆ. ಆದರೆ ಇವತ್ತಿನ ದಿನಗಳ ತಮಗೆಲ್ಲರಿಗೂ ಗೊತ್ತಿರಬಹುದು, ಈ ಹಣ್ಣು ಹೆಚ್ಚು ಯಾಕೆ ಪರಿಚಯ ಇಲ್ಲ, ಜನಕ್ಕೆ ಸೇವನೆ ಮಾಡ್ತಾ ಇಲ್ಲ ಅಂದರೆ ಒಂದೇ ಒಂದು ಕಾರಣ, ಇದು ಸಾಮಾನ್ಯವಾಗಿ ಒಂದು ಒಣಗಿಸಿ ತಿನ್ನುವಂಥ ಹಣ್ಣು ಇದು. ಈಗ ಮಾರುಕಟ್ಟೆಗೆ ಹೋದರೆ ಈ ಹಣ್ಣನ್ನು ಹೆಚ್ಚಾಗಿ ಒಣಗಿಸಿದ ಹಣ್ಣು ಹೆಚ್ಚಾಗಿ ಸಿಗ್ತಿತ್ತು ಮೊದಲ, ಯಾಕಂದ್ರೆ ಬೇರೆ ದೇಶಗಳಿಂದ ನಾವು ತರಿಸ್ಕೊತಾ ಇದ್ವಿ. ಹಣ್ಣು ಇವತ್ತು ತಮಗೆ ಗೊತ್ತಿರುವ ಹಾಗೆ ಇವತ್ತು ನಿಮ್ಮ ಮಾರುಕಟ್ಟೆಗೆ ಹೋದ್ರೆ ಒಳ್ಳೆ A1 ಕ್ವಾಲಿಟಿ ಅಂಜೂರ ಹಣ್ಣು, ಒಣಗಿದ ಅಂಜೂರ ಹಣ್ಣು ಕೇಳಿದ್ರೆ ಮಿನಿಮಮ್ 1,000 ರೂಪಾಯಿ ಇದೆ ಒಂದು ಕಿಲೋಗ್ರಾಮ್ಗೆ, ಒಂದು ಕಿಲೋಗ್ರಾಮ್ಗೆ 1,000 ರೂಪಾಯಿ ಇದೆ. ಹಂಗಂತ ಹೇಳಿ ಇವತ್ತು ಯಾರು ತಿಂತಾ ಇಲ್ಲ ಅಂತಲ್ಲ, ಬಹಳ ಜನ ತಿಂತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಹಣ್ಣಿನ ಕ್ಷೇತ್ರ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ತಾಜಾ ಹಣ್ಣುಗಳು ಸಹ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ತಾಜಾ ಹಣ್ಣನ್ನು ಸಹ ಹೆಚ್ಚಿನ ರೈತರು ಇವತ್ತು ಬೆಳೆದು ಮಾರುಕಟ್ಟೆ ಕಳಿಸ್ತಾ ಇದ್ದಾರೆ. ಹೆಚ್ಚಿನ ಜನ ಇವತ್ತಿನ ಸೇವನೆಯನ್ನು ಪ್ರಾರಂಭ ಮಾಡಿದ್ರೆ ಅಂದ್ರೆ ಅರ್ಥ ಏನು, ಇದರಲ್ಲಿ ಇರುವಂತಹ ಒಂದು ಔಷಧಿ ಗುಣ, ಇದರಿಂದ ಹೆಚ್ಚು ಹೆಚ್ಚು ಜನ ಇದನ್ನ ಸೇವನೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ತಾಜಾ ಹಣ್ಣಿಗೂ ಸಹ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇವತ್ತು ಮಾರುಕಟ್ಟೆಯಲ್ಲಿ ಇದೆ. ಇಲ್ಲಿ ನಮ್ಮ ರೈತರು ತಳಿಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬಹುದು? ತಳಿಗಳು ಇದರಲ್ಲಿ ನಾನು ಹೇಳೋದು ಅಂದ್ರೆ ಇದರಲ್ಲಿ ಕೆಲವೇ ಬಹಳ ಹೆಚ್ಚಿನ ತಳಿಗಳು. ಈ ಮಾವು ತೆಗೆದುಕೊಂಡಾಗ ಈಗ ಬೇರೆ ಬೇರೆ ನಮ್ಮ ಇದು ದಾಳಿಂಬೆ ತೆಗೆದುಕೊಡ್ರಿ, ಅಲ್ಲಿ ಹೆಚ್ಚು ತಳಿಗಳಿವೆ. ಇದರಲ್ಲಿ ಬಹಳ ಕಡಿಮೆ ತಳಿಗಳನ್ನ ನಮ್ಮ ಒಂದು ರೈತರಿಗೆ ಬೆಳಿಲಿಕ್ಕೆ ಇವತ್ತು ಲಭ್ಯ ಇದೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಭಾಗದಲ್ಲಿ ಅತಿ ಒಂದು ಶ್ರೇಷ್ಠವಾದ ಒಂದು ತಳಿ ಇದೆ. ಈಗ ತಮಗೆಲ್ಲರೂ ಕೇಳಿರ್ಬೋದು, ಬಳ್ಳಾರಿ ಕ್ಷೇತ್ರದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು, ಇಡೀ ರಾಜ್ಯದಲ್ಲೇ ಹೆಚ್ಚು ಕ್ಷೇತ್ರದಲ್ಲಿ ಅಂಜೂರ ಬೆಳೀತಿರುವಂತಹ ಒಂದು ಜಿಲ್ಲೆ ಯಾವುದು ಅಂದ್ರೆ ಬಳ್ಳಾರಿ. ಅದರಲ್ಲಿ ವಿಶೇಷವಾಗಿ ತಾವು ಎಲ್ಲರೂ ಇವತ್ತು ಕುರುಗೋಡು ಭಾಗಕ್ಕೆ ಹೋಗ್ಬೋದು. ಕುರುಗೋಡದಿಂದ ನೀವು ಎಮ್ಮಿಗ್ನೂರು ಮತ್ತು ಕಂಪ್ಲಿ ರೂಟಲ್ಲಿ ನೋಡಿದ್ರೆ ಸುಮಾರು ಆ ಪ್ರದೇಶದಲ್ಲಿ ಸುಮಾರು ನಿಮಗೆ ಒಂದು 4,000-5,000 ಎಕರೆ ಪ್ರದೇಶದಲ್ಲಿ ಈ ಹಣ್ಣನ್ನ ಬೆಳೀತಾ ಇರೋದನ್ನ ನೋಡ್ತಾ ಇದ್ರಿ. ಆ ಹಣ್ಣು ಅಲ್ಲಿ ಬೆಳೀತಿರುವಂತಹ ತಳಿ ಯಾವ್ದಂದ್ರೆ ಬಳ್ಳಾರಿ. ಬಳ್ಳಾರಿ ತಳಿಯನ್ನ ಹೆಚ್ಚಾಗಿ ಅವರು ರೈತರು ಬೆಳೀತಾ ಇದ್ರೆ. ಅದರ ಜೊತೆಗೆ ಇವತ್ತು ಪೂನಾ ಅಂಜೂರ್ ಅಂತ ಒಂದು ಬರ್ತಾ ಇದೆ, ಪೂನಾ ಅಂಜೂರು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಹಲವು ಬೇರೆ ದೇಶಗಳಿಂದ ಇವತ್ತು ಹೆಚ್ಚಿನ ಒಂದು ತಳಿಗಳನ್ನ ನಮ್ಮ ಭಾರತ ಸರ್ಕಾರ ತರಿಸಿಕೊಂಡು ಸಂಶೋಧನೆ ಮಾಡಿ ನಮ್ಮ ರೈತರಿಗೆ ಸಹ ಇವತ್ತು ಕೊಡ್ತಾ ಇದೆ. ಅದೇ ರೀತಿಯಾಗಿ ICAR ಸುದ್ಧ ಹೆಚ್ಚಿನ ಸಂಶೋಧನೆ ನಡೆದು ಇವತ್ತು ಹೆಚ್ಚಿನ ತಳಿಗಳು ಸಿಗ್ತಾ ಇದಾವೆ. ಒಂದು ಉದಾಹರಣೆ ಹೇಳ್ಬೋದು ನಿಮಗೆ, ನಮ್ಮ ಜಿಲ್ಲೆಯಲ್ಲಿ ಶಕ್ತಿನಗರದಲ್ಲಿ ಒಂದು ರೈತರ ಸಂಘ ಇದೆ. ರೈತರ ಸಂಘದಲ್ಲಿ ಅವರು ಬ್ರೌನ್ ಟರ್ಕಿ ಅಂತೇಳಿ, ಬ್ರೌನ್ ಟರ್ಕಿ ಅಂತೇಳಿ ಹೊಸ ತಳಿಯನ್ನ ಅಂದ್ರೆ ಹಣ್ಣು ಬ್ರೌನ್ ಆಗಿ ಅಂದ್ರೆ ಕಂದು ಬಣ್ಣದಿಂದ ಕಾಣುತ್ತದೆ, ಬಹಳ ಒಂದು ಆಕರ್ಷಣೀಯವಾದ ಹಣ್ಣಿದೆ. ಬಟ್ ಅದು ಗಾತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇವತ್ತು ಅಲ್ಲಿ ಸರಾಸರಿ ನನಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಒಂದು 300-400 ಎಕರೆ ಪ್ರದೇಶ ಕ್ಷೇತ್ರದಲ್ಲಿ ನಾಟಿಯಾಗಿದೆ. ಈಗಾಗಲೇ ಅದರ ಕೆಲವೊಂದು ರೈತರು ಇವತ್ತು ಹಣ್ಣುಗಳನ್ನು ಕಟಾವು ಮಾಡಿ ಹೈದರಾಬಾದ್ ಬೆಂಗಳೂರಿಗೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಲಾಭವನ್ನ ಪಡಿತಾ ಇದ್ದಾರೆ. ಅದು ಬ್ರೌನ್ ಟರ್ಕಿ ಒಂದು ಹೊಸ ತಳಿ ಇವತ್ತು ಮಾರುಕಟ್ಟೆಗೆ ಬಂದಿದೆ. ನೀವು ಅಂದ್ರೆ ಇದರ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ರೈತರು ಯಾವ ತಿಂಗಳಲ್ಲಿ ಪ್ರಾರಂಭ ಮಾಡೋದು ಒಳ್ಳೇದು? ನಾನು ಈಗಾಗಲೇ ತಮಗೆ ಹೇಳಿದ, ಸೂಕ್ಷ್ಮ ಹೇಳಿದೆ, ಇದು ಬರೋ ನಿರೋಧಕ ಶಕ್ತಿಯನ್ನು ಹೊಂದಿರುವುದರಿಂದ ನೀವು ವರ್ಷದ ಯಾವುದೇ ಒಂದು ತಿಂಗಳಲ್ಲಿ ನಾಟಿ ಮಾಡಲಿಕ್ಕೆ ಸೂಕ್ತ, ಏನು ತೊಂದರೆ ಇಲ್ಲ. ಯಾವುದೇ ಒಂದು ತಿಂಗಳಲ್ಲಿ ನೀವು ನಾಟಿ ಮಾಡ್ಬೋದು. ಅಂದರೆ ಇದರಲ್ಲಿ ಒಂದು ವಿಶೇಷವಾಗಿ ಅಂದರೆ ಇಲ್ಲಿ ನೀವು 1 ಎಕರೆಗೆ ಸರಾಸರಿ 400 ಗಿಡಗಳನ್ನು ನಾಟಿ ಮಾಡ್ಬೋದು. 1 ಎಕರೆಗೆ 400 ರೀತಿ ಅಂತರ ಕೊಡ್ತೀವಿ. ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿನ ಸಾಲಿಗೆ 10 ಅಡಿಯನ್ನು ನೀವು ಮಾಡಿ ಒಂದು 1.5 ಅಡಿ ಗುಣಿಗಳನ್ನು ತೆಗೆದು ಅದರಲ್ಲಿ ತಿಪ್ಪಿ ಗೊಬ್ಬರ ಮತ್ತು ಸರ್ಕಾರಿ ಗೊಬ್ಬರ ಅದರ ಜೊತೆಗೆ ಕೀಟನಾಶಕಗಳ ಒಂದು ಬೆರೆಸಿ ತಾವು ನಾಟಿ ಮಾಡಿದ್ರೆ, ನಾವು ಇನ್ನೊಂದು ವಿಶೇಷವಾದ ಗುಣ ಇದ್ರದಂದ್ರೆ ವರ್ಷದ ಮೊದಲನೇ ನಾಟಿ ಮಾಡಿದ ಮೊದಲನೇ ವರ್ಷದಲ್ಲೇ ನಿಮಗೆ ಹಣ್ಣು ಬರಲಿಕ್ಕೆ ಪ್ರಾರಂಭ. ಮೊದಲನೇ ವರ್ಷಕ್ಕೆ ಎಷ್ಟು ತಿಂಗಳಿಗೆ ಪ್ರಾರಂಭ ಆಗುತ್ತೆ ನಿಮ್ಗೆ? 10-12 ತಿಂಗಳಲ್ಲೇ ಮಾಡಬಹುದು. ಬಹಳ ಒಂದು ಒಳ್ಳೆಯದ. ಮತ್ತೆ ಇನ್ನೊಂದು ಏನಂದ್ರೆ, ಇದು ಗಿಡ ನಾಟಿ ಮಾಡಿದ ಮೇಲೆ ಈ ಗಿಡವನ್ನ ನಾವು 2-3 ತಿಂಗಳ ಒಳಗಡೆ ಅದಕ್ಕೆ ಗಿಡಕ್ಕೆ ಆಕಾರ ಕೊಡಬೇಕಾಗ್ತದೆ. ಆಕಾರ ಕೊಡೋದಂದ್ರೆ ಫೌಂಡೇಶನ್. ಫೌಂಡೇಶನ್ ಅಂದ್ರೆ ಯಾವ ತರ ಇರ್ಬೇಕಂದ್ರೆ, ಪ್ರತಿಯೊಂದು ಗಿಡದಲ್ಲಿ 4-5 ರೆಂಬೆ ಈ ಮೂಲ ರೆಂಬೆಗಳಿರುವ ಹಾಗೆ ನೋಡ್ಕೋಬೇಕು. ಅಂದ್ರೆ ಅದು ಟೊಂಗಿಗಳಂತ ಹೇಳ್ತೀವಿ ನಾವು, ಟೀಸಲ್ಗಳು, ರೆಂಬೆ ಮೇನ್ ಮೊದಲು. ಅಂದ್ರೆ 4-5, ಅದಕ್ಕೆ ಹೆಚ್ಚಾಗಿದ್ರೆ ತೆಗೆದು ಬಿಡಬೇಕು. 4 ರೆಂಬೆಗಳ 4-5 ರೆಂಬೆಗಳಿಟ್ಟು ಉಳಿದೆಲ್ಲ ಕೌಲುಗಳನ್ನ ತೆಗೆದುಹಾಕ್ಬಿಟ್ಟು ಅದರ ಮೇಲೆ ನೀವು ಸಾಕಷ್ಟು ಕಾಂಡಗಳನ್ನ ಬಿಟ್ಟು ಅದಕ್ಕೆ ಹಣ್ಣು, ಅದರ ಮೇಲೆ ಹಣ್ಣು ಬರಲಿಕ್ಕೆ ಪ್ರಾರಂಭ ಮಾಡ್ತದೆ. ಈಗ ಅಂಜೂರನ್ನ ಹಚ್ತಾರೆ, ಹಚ್ಚಿದ ಮೇಲೆ ಭಾಳಷ್ಟು ಜನ ಮೊದಲನೇ ವರ್ಷ ಹೇಳಿರ್ತಾವೆ ಮೊದಲನೇ ವರ್ಷ ಇಳುವರಿ ಪ್ರಾರಂಭ ಆಗತ್ತಂತಕ್ಕಂಥ ವಿಚಾರ. ಈ ತೋಟದ ನಿರ್ವಹಣೆ ಬಗ್ಗೆ ಏನು ಕಾಳಜಿ ತಗೋಬೇಕು ರೈತರು? ಒಮ್ಮೆ ಹಚ್ಚಿದ ಮೇಲೆ ಯಾವ ರೀತಿ ನಿರ್ವಹಣೆ ಮಾಡೋದು ಭಾಳ ಒಳ್ಳೇದಂತ? ಒಳ್ಳೆ ಪ್ರಶ್ನೆ. ಆದರೆ ಒಂದು ರೈತರು ತಿಳ್ಕೋಬೇಕು, ಈ ಹಣ್ಣಿನ ಗಿಡ ನಾಟಿ ಮಾಡಿದ ಮೇಲೆ ದಾಳಿಂಬೆ ಮತ್ತು ಯಾವುದೇ ಹಣ್ಣಿನ ಬೆಳೆಗಳಿಗೆ ಮಿಶ್ರ ಬೆಳೆ ಆಗಿರುತ್ತೆ ಅಲ್ಲ, ಬೇರೆ ಹೋಲಿಸಿದಾಗ ಅಷ್ಟು ಕಷ್ಟಪಡಬೇಕಾಗಿಲ್ಲ ಇವರು. ಇದು ನಿರ್ವಹಣೆ ಬಹಳ ಸಲೀಸಾಗಿದೆ, ಬಹಳ ಸಲೀಸಾಗಿ. ಯಾಕಂದ್ರೆ ಇದರಲ್ಲಿ ರೋಗಗಳು ಕಡಿಮೆ, ಬಹಳ ರೋಗ ಬಹಳ ಕಡಿಮೆ, ಕೀಟಗಳು ಬಹಳ ಕಡಿಮೆ, ಬರ ನಿರೋಧಕ ಶಕ್ತಿ. ವಾರಕ್ಕೊಂದ್ಸಲ ನೀರು ಕೊಟ್ಟರೆ ಸಾಕು, ಔಷಧ ನೀವು 1 ತಿಂಗಳಿಗೂ 2 ತಿಂಗಳಿಗೂ 1 ಸಲ ಔಷಧ ಹೊಡೆದ್ರೆ ಸಾಕು. ಆಮೇಲೆ ಇದು ಹಣ್ಣು ನಾಟಿ ಮಾಡಿದ ನಿಮಗೆ 4 ತಿಂಗಳಲ್ಲಿ ಕಾಯಿ ಪ್ರಾರಂಭ ಆಗುತ್ತೆ. ಹಂಗಾಗಿ ಮತ್ತೆ ಇನ್ನೊಂದು ವಿಶೇಷವಾದ ಗುಣ ಇದ್ರದಂದ್ರೆ, ಇದು ವರ್ಷ ಪೂರ್ತಿ ನೀವು ಹಣ್ಣು ಹರಿಬಹುದು. ವರ್ಷ ಪೂರ್ತಿ. ಒಂದು ಉದಾಹರಣೆಗೆ, ಒಬ್ಬ ರೈತ ತನ್ನ ಮನೆಯಲ್ಲಿ ಏನಾದರೂ ಒಂದು ಆಕಳ ಎಮ್ಮಿ ಸಾಕಿದ್ದಂದ್ರ ಹ್ಯಾಂಗ ದಿನನಿತ್ಯ ಹಾಲು ಹಿಂಡತಾನಲ್ಲ, ಆ ರೀತಿಯಾಗಿ ಈ ಹಣ್ಣು ಬೆಳೆದಂದ್ರ ದಿನನಿತ್ಯ ರೈತ ಹಣ್ಣುಗಳನ್ನು ಮಾರ್ಕೆಟ್ ಕಳಿಸಿ ದಿನನಿತ್ಯ ದುಡ್ಡು ಪಡ್ಲಿಕ್ಕೆ ಸಾಧ್ಯ ಇದೆ. ಹಣ್ಣು ಚಾಲು ಆತಂದ್ರೆ ಪ್ರತಿನಿತ್ಯ ಹರಿಬಹುದು, ಒಂದ್ ದಿವಸ 365 ದಿವಸ ಹಣ್ಣು ಹರಿಬಹುದು. ಇಲ್ಲಿ ನಿರ್ವಹಣೆ ಬಗ್ಗೆ ಏನು ಹೇಳ್ತಾರೆ ರೈತರಿಗೆ? ನಿರ್ವಹಣೆ ಅಂತಂದ್ರೆ ಈ ನೀರು ನಿರ್ವಹಣೆ ಇರ್ಬೋದು, ಅಥವಾ ಮುಂದೆ ಗಿಡಗಳ ಒಂದು ಬೆಳವಣಿಗೆ ಹಂತದಲ್ಲಿ ಬೇರೆ ಬೇರೆ ಏನು ಒಂದು ಮುನ್ನೆಚ್ಚರಿಕೆಗಳನ್ನು ತಗೋಬೇಕು? ಮುನ್ನೆಚ್ಚರಿಕೆ ನಾ ಈಗಾಗಲೇ ಹೇಳಿದಲ್ಲ, ಇದು ಬಹಳ ಸಲೀಸವಾಗಿ ಬೆಳೆಯುವಂತ ಗಿಡ. ರೈತರು ಹೆಚ್ಚಿನ ತಿಳಿಯನ್ನು ಕೆಡಿಸ್ಕೋಬೇಕಾಗಿಲ್ಲ. ವಾರಕ್ಕೊಂದ್ಸಲ ನೀರು ಕೊಟ್ಟರೆ ಸಾಕು, ಆಮೇಲೆ ವರ್ಷಕ್ಕೊಂದ್ಸಲ ಚಟ್ನಿ ಮಾಡಬೇಕು. ಅದ 2 ಕೆಲಸ. ಅದರ ಜೊತೆಗೆ ರೋಗ ಇಲ್ಲ, ಆಮೇಲೆ ಕೀಟ ಇಲ್ಲ. ಒಂದೇ ಒಂದು ಇದಕ್ಕೆ ಸಮಸ್ಯೆ ಅಂದರೆ ಕಡಿಮೆ ಕ್ಷೇತ್ರದಲ್ಲಿ ಏನಾದರೂ ನಾಟಿ ಮಾಡಿದಿರಂದ್ರೆ ಸ್ವಲ್ಪ ಈ ಹಕ್ಕಿಗಳ ಕಾಟ ಸ್ವಲ್ಪ ಇರ್ತದೆ, ಹಕ್ಕಿಗಳ ಕಾಟ ಇರ್ತದೆ. ಆದ್ರೆ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆದ್ರೆ ಅಷ್ಟು ಕಾಟ ಇಲ್ಲ, ಅಷ್ಟು ತೊಂದರೆ ಆಗಲ್ಲ, ತೊಂದರೆ ಆಗಲ್ಲ. ಒಂದ್ ಎಕರೆ ಅರ್ಧ ಎಕರೆ ಬೆಳೆದ್ರೆ ಸ್ವಲ್ಪ ಹಕ್ಕಿಗಳ ಕಾಟ ಆಗತ್ತೆ. ಆದ್ರೆ ಹೆಚ್ಚಿನ ಕ್ಷೇತ್ರದಲ್ಲಿ ನೀವು ಏನಾದ್ರು ಬೆಳೆದಿದ್ದೆ ಆದ್ರೆ ಹಕ್ಕಿಗಳ ಕಾಟ ಸಹ ಕಡಿಮೆ. ಹಕ್ಕಿಗಳ ಕಾಟ ಇದ್ರೂ ಸಹ ಇವತ್ತು ಹಕ್ಕಿಗಳನ್ನ ಬರದೇ ಆಗಿರುವಂತ ಒಂದು ಜಾಳಿಗಳು ಬರ್ತಾ ಇದಾವೆ, ಎಷ್ಟೋ ಜನ ರೈತರು ಅಂತವ್ರು ಹಾಕ್ತಾ ಇದ್ದಾರೆ. ಅದರಿಂದ ಈ ಹಣ್ಣಿಗೆ ಯಾಕೆ ನಾನು ಒಂದು ಬೆಳಿಬೇಕು ರೈತರು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಎಷ್ಟೇ ಕಷ್ಟದ ಕೆಲಸ ಸಮಯದಲ್ಲಿ ಸಹ ರೈತನಿಗೆ ಒಳ್ಳೆ ಸಹಾಯ ಮಾಡಿ ಸರಾಸರಿ ಒಂದು ಎಕರೆಗೆ ಎಷ್ಟು ಒಂದು ಎರಡು ವರ್ಷ ನಂತರ ಸರಾಸರಿ ಎಲ್ಲ ಖರ್ಚು ಹೋಗಿ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಒಂದು ಎಕರೆಗೆ ಬರ್ತದಲ್ಲ, ಒಂದು ಎಕರೆಗೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಒಂದು ಎಕರೆಗೆ ಲಾಭ ಎರಡು ವರ್ಷ ನಂತರ. ಈಗ ಬೇಕಾದ್ರೆ ರೈತರು ಉದಾಹರಣೆ ಹೇಳ್ತೀನಿ, ಬಳ್ಳಾರಿ ಜಿಲ್ಲೆ ಕುರುಗೋಡದಲ್ಲಿ ಹೋಗಿ ನೋಡಿಬಿಟ್ರೆ ಅಲ್ಲಿ ಪ್ರತಿ ದಿವಸ ಒಂದು ಸುಮಾರು 25-30 ಟನ್ನು ಹಣ್ಣು ಚೆನ್ನೈಗೆ ಹೋಗುತ್ತದೆ, ಹೈದರಾಬಾದ್ಗೆ ಹೋಗುತ್ತೆ. ಆಮೇಲೆ ವರ್ಷದಲ್ಲಿ ಅಲ್ಲಿ ಸುಮಾರು 400-450 ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ, ಅಲ್ಲಿ ವ್ಯವಹಾರ ಆಗ್ತಾ ಇದೆ. ಅಲ್ಲೇ ರೈತರು ಎಲ್ಲರೂ ಕೂಡಿ ಅಲ್ಲೇ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದು ವಿಶೇಷವಾದ ತಿಳ್ಕೊಬೇಕು ರೈತರು, ಈ ಹಣ್ಣು ಬೇರೆ ಹಣ್ಣಿನಂತೆ ಅಲ್ಲ, ಬಹಳ ಡೆಲಿಕೇಟ್, ಬಹಳ ನಾಜುಕ್ ಇದು, ಬೇಗ ಕೆಡ್ತದೆ. ಬರೀ ಎರಡೇ ದಿವಸ, ಮೂರನೇ ದಿವಸ ಹಣ್ಣು ಸಿಕ್ಕರೆ ಸಿಗಲ್ಲ. ಆದ್ರಿಂದ ರೈತರು ಒಂದು ಕಾಳಜಿ ಏನ್ ಮಾಡ್ಬೇಕಂದ್ರೆ, ಒಂದು ಕೆಲಸ ಏನ್ ಮಾಡ್ಬೇಕಂದ್ರೆ, ಅವರು ಹಣ್ಣುಗಳನ್ನ ಕಟಾವು ಮಾಡಿದ ಮೇಲೆ ಅವ್ರ ಹೊಲದಲ್ಲೇ ಇವುಗಳನ್ನ ಪ್ಯಾಕಿಂಗ್ ಮಾಡಿ ಕಳಿಸಿದ್ರೆ ಹೆಚ್ಚಿನ ಲಾಭ ಪಡಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ 100-100 ರೈತರು ಯಾರು ಅಂಜೂರನ್ನು ಬೆಳೀತಾ ಇದ್ದಾರೆ, ತಮ್ಮದೇ ಆದ ಒಂದು ಹೆಸರಲ್ಲಿ ತಮ್ಮದೇ ಆದ ಒಂದು ಪ್ಯಾಕಿಂಗ್ ಮಾಡಿ ಇವತ್ತು ಮಾರುಕಟ್ಟೆ ಕಳಿಸ್ತಾ ಇದ್ದಾರೆ. ಒಳ್ಳೆ ರೇಟ್ ಸಿಗ್ತಾ ಇದೆ, ಒಳ್ಳೆ ಪ್ಯಾಕಿಂಗ್ ಮಾಡಿದಾಗ ರೈತರಿಗೆ 100 ರೂಪಾಯಿ ಸಿಗ್ತಾ ಇದೆ, ಪ್ಯಾಕಿಂಗ್ ಇಲ್ಲ ಅಂದ್ರೆ 30 ರೂಪಾಯಿ ಸಿಗ್ತಾ ಇದೆ. ಓಹೋ, ಎವರೇಜ್ ಆಗಿ ಒಂದು ನಮ್ಮ ವರ್ಷಾಂತ್ಯ ಎಷ್ಟು, ಒಂದು ಕೆಜಿಗೆ ಎಷ್ಟು ರೇಟ್ ಸಿಗುತ್ತೆ ಇದರಲ್ಲಿ ಎವರೇಜ್ ರೇಟು? ಎವರೇಜ್ ರೇಟು ನಾನು ಹೇಳ್ತಿರಲಿಲ್ಲ, ಪ್ಯಾಕಿಂಗ್ ಮಾಡಿದ್ರೆ ನಿಮಗೆ 50-60-70 ರೂಪಾಯಿ ಸಿಗುತ್ತೆ, ಪ್ಯಾಕಿಂಗ್ ಮಾಡ್ಲಿಕ್ಕೆ ಅಂದ್ರೆ 20-30 ರೂಪಾಯಿ ಸಿಗುತ್ತದೆ ಇಷ್ಟೇ, ಹೆಚ್ಚಿಗೆ ಸಿಗಲ್ಲ. ಅಂದ್ರೆ ರೇಟ್ ಇಲ್ಲ ಅಂತಲ್ಲ, ರೇಟ್ ತಗೊಳಕ್ ಸಾಧ್ಯ ಇದೆ. ಈಗ ಈ ಅಂಜೂರು ನೀವು ಹೇಳಿದ್ರೆ 10x10 ಒಂದು ಸಾಲಿನಿಂದ ಸಾಲಿಗೆ ಅಡಿ ಅಂತರ ಇರುತ್ತೆ, ಇದರಲ್ಲಿ ಏನಾದರೂ ಮಿಶ್ರ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅಥವಾ ಅಂಜೂರ ಅಷ್ಟೇ ಬೆಳೆದು ಒಳ್ಳೇದಂತೆ? ಇದು ಅಂಜೂರ ಅಷ್ಟೇ ಬೆಳೆದ್ರೆ ಒಳ್ಳೆಯದು, ಯಾಕಂದ್ರೆ ಗಿಡ ಬಹಳ ವೇಗವಾಗಿ ಬೆಳೀತದೆ, ಆಮೇಲೆ ಬೇಗ ಅದು ಒಂದಕ್ಕೂ ಗಿಡಕ್ಕೊಂದಕ್ಕೊಂದು ಕುಡ್ಕೊಳ್ತದೆ. ಅದು ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೇನೆ, ಅಂಜೂರ ಹಣ್ಣನ್ನ ಇತರೆ ಹಣ್ಣಿನ ಬೆಳೆಗಳಿಗೆ, ಮಾವು, ಸಪೋಟ, ಲಿಂಬೆ ಇಂಥ ಒಂದು ಹಣ್ಣಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಮಿಶ್ರ ಬೆಳೆ ಇದು ಮುಖ್ಯ ಬೆಳೆ ಅಲ್ಲ, ಮಾವು ಮುಖ್ಯ ಬೆಳೆ ಇದ್ರೆ ಇದನ್ನು ಮಿಶ್ರ ಬೆಳೆಯಾಗಿ ಬೆಳಿಲಿಕ್ಕೆ ಸಾಧ್ಯ, ನಡುವರ್ಕೆ ನಡುವೆ ಬೆಳಿಲಿಕ್ಕೆ ಅದಕ್ಕೆ ಅನುಕೂಲ ಇದೆ. ಯಾಕಂದ್ರೆ ಪ್ರತಿ ವರ್ಷ ನಾವು ಚಟ್ನಿ ಮಾಡೋದ್ರಿಂದ ಗಿಡಕ್ಕೆ ಅಷ್ಟು ಬೆಳವಣಿಗೆ ನಾವು ಬಿಡಲ್ಲ. ವಿಶೇಷವಾಗಿ ಇದರಲ್ಲಿ ಈ ನೋಡ್ತಿದ್ವಿ ಮಾರ್ಕೆಟ್ನಲ್ಲೆಲ್ಲ ಹಣ್ಣು ಬಂದಿರ್ತವೆ, ಭಾಳಷ್ಟು ಹಣ್ಣುಗಳು ಒಡೆದು ಬಿಟ್ಟಿರ್ತವೆ, ಇದಾಗಿರ್ತವೆ, ನೋಡಲಿಕ್ಕೆ ಮೆತ್ತಗಾಗಿರ್ತವೆ. ರೈತರಿಗೆ ಯಾವ ಕೊಯ್ಲು ಮಾಡ್ತಕ್ಕಂಥ ಒಂದು ಅವಧಿ ಅಥವಾ ಸಮಯ, ಹೇಗೆ ಕೊಯ್ಲು ಮಾಡ್ಬೇಕು, ಅದನ್ನು ಯಾವ ಹಣ್ಣಿನ ಲಕ್ಷಣಗಳನ್ನ ನೋಡಿ ಕೊಯ್ಲು ಮಾಡೋದು ಒಳ್ಳೇದಂತಿರ್ತಾವೆ? ಇಲ್ಲ ಸರ್, ಇದೇನಾಗುತ್ತೆ, ರೈತರು ತೋಟದಲ್ಲಿ ಕರೆಕ್ಟಾಗಿ ಕಟಾವು ಮಾಡಿರ್ತಾರೆ, ಅದು ಏನು ಸಮಸ್ಯೆ ಇಲ್ಲ. ಭಾಳ ಜಾಣರು ರೈತರು ಕರೆಕ್ಟ್ ಟೈಮದಲ್ಲಿ ಕಟಾವು ಮಾಡಿರ್ತಾರೆ. ನಾನು ಈಗಾಗಲೇ ಹೇಳಿದಲ್ಲ, ಇದು ಭಾಳ ನಾಜೂಕ ಹಣ್ಣು, ಎರಡೇ ಬರೀ ನಿಮ್ಗೆ ಉಗುರು ಹಚ್ಚಿದ್ರು ಸಹ ಕೆಟ್ಟೋಗ್ಬಿಡುತ್ತೆ, ಅಷ್ಟು ಮೆತ್ತಗಿರುತ್ತೆ. ಆದ್ದರಿಂದ ನೀವು ರೈತರು ಹೊಲದಲ್ಲೇ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಕ್ಕೆ ಬಹಳ ಒಳ್ಳೆ ಬೆಲೆ ಇದೆ, ಅದು ಒಂದು ಬಹಳ ದಿವಸವರೆಗೆ ಒಂದು ಇಡಬಹುದು. ಇನ್ನೊಂದು ಹೇಳ್ತೀನಿ, ಒಂದು ಸರಿ ತಿಳ್ಕೊಬೇಕು, ಇವತ್ತು ತಮಗೆಲ್ಲರಿಗೆ ಗೊತ್ತಿದೆ, ಇವತ್ತು ನಮಗೆಲ್ಲರಿಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಇದೆ, ನಾವೆಲ್ಲರೂ ಬಹಳ ಆರೋಗ್ಯವಂತರಾಗಿರ್ಬೇಕು ಅಂತ ಎಲ್ಲರಿಗೂ ಇವತ್ತು ಅದಕ್ಕೋಸ್ಕರ ಕಾಯಿಪಲ್ಲೆ ತಿನ್ಬೇಕು, ಹಣ್ಣು ತಿನ್ಬೇಕು ಅಂತ ಎಲ್ಲರಲ್ಲಿ ಒಂದು ಆ ಒಂದು ಪ್ರಜ್ಞೆ ಬರ್ತಾ ಇದೆ. ಅಂತ ಒಂದು ಸಮಯದಲ್ಲಿ ನಾನು ಹೇಳ್ತೀನಿ, ಅತಿ ಶ್ರೇಷ್ಠವಾದ ಹಣ್ಣು ಅಂದ್ರೆ ಅಂಜೂರು. ಅಂಜೂರು ಅತಿ ಶ್ರೇಷ್ಠ, ಎಲ್ಲ ಹಣ್ಣುಗಳಲ್ಲಿ ಅತಿ ಶ್ರೇಷ್ಠವಾದ ಹಣ್ಣು ಅಂದ್ರೆ ಅಂಜೂರು. ಶ್ರೇಷ್ಠ ಯಾವ ದೃಷ್ಟಿಯಿಂದ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ. ಯಾಕಂದ್ರೆ ಈ ಹಣ್ಣು ನಾವು ಹೇಳ್ತೀವಿ, ಸಾಮಾನ್ಯವಾಗಿ ಯಾವುದೇ ಒಬ್ಬ ಮನುಷ್ಯನಿಗೆ ಆರಾಮ್ ತಪ್ಪಿದ್ರೆ ಸೇಬು ಹಣ್ಣು ತಿನ್ಬೇಕು ಅಂತ ಹೇಳ್ತಾರೆ, ಸೇಬು ಹಣ್ಣು ತಿನ್ಬೇಕು ಡಾಕ್ಟರ್, ಇಲ್ಲ ಅಂದ್ರೆ ಬಡವ್ರು ಇದ್ರೆ ಬಾಳೆಹಣ್ಣು ಕೊಡ್ತಾರ. ಯಾಕೆ ಕೊಡ್ತಾರ ಅಂದ್ರೆ ಆ ಹಣ್ಣುಗಳು ತಿಂದ್ರೆ ಬೇಗ ಆರೋಗ್ಯವಂತ ಆಗ್ತಾನೆ, ಅವನ ಆರೋಗ್ಯ ಸುಧಾರಿಸ್ತದ ಅಂತ ಹೇಳಿ, ಅದು ಬಿಟ್ಟರೆ ಏನಿಲ್ಲ. ಅದೇ ರೀತಿಯಾಗಿ ಇವೆರಡು ಹಣ್ಣಿಗಿಂತ ಶ್ರೇಷ್ಠವಾದದ್ದು ಅಂಜೂರು. ಅಂಜೂರು ಇವೆರಡು ಹಣ್ಣಿಗಿಂತ ಶ್ರೇಷ್ಠವಾದದ್ದು ಅಂಜೂರು. ಅಂದ್ರೆ ಯಾರಿಗೆ ಆರೋಗ್ಯವಾಗಿ ಇರೋದಿಲ್ಲ, ಆರೋಗ್ಯ ತೊಂದರೆ ಇರ್ತದೆ, ದಿನನಿತ್ಯ ನೀವು ಅಂಜೂರು ಹಣ್ಣು ತಿಂದಿದ್ದೆ ಆದ್ರೆ ಒಂದು ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ನಾರಿನ ಅಂಶ ಇದೆ, ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಇದೆ, ಅದರ ನಿಯಾಸಿನ್ ಅಂತ ಒಂದು ಕರಿತೀವಿ, ರೈಬೋಫ್ಲೇವಿನ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಅಂತ ಕರಿತೀವಿ. ಇವೆಲ್ಲ ಗುಣ ಒಂದು ಪೋಷಕಾಂಶಗಳು ಇದರಲ್ಲಿ ಇರೋದ್ರಿಂದ ಇದು ಅತಿ ಶ್ರೇಷ್ಠವಾದ ಹಣ್ಣು. ಇದಕ್ಕೆ ಹಣ್ಣುಗಳಲ್ಲಿ ಮೊದಲನೇ ಸ್ಥಾನ ಇದೆ ಆರೋಗ್ಯ ದೃಷ್ಟಿಯಿಂದ. ಈಗ ರಾಸಾಯನಿಕ ಸಾಕಷ್ಟು ಹಣ್ಣು ಬೇಸಾಯ ಆಗಿರ್ಬೋದು, ತರಕಾರಿಯಲ್ಲಿ ಸಾಕಷ್ಟು ರೈತರು ರಾಸಾಯನಿಕವನ್ನು ಬಳಸ್ತಿದ್ದಾರೆ, ತಿನ್ನಲಿಕ್ಕೆ ಜನ ಭಾಳಷ್ಟು ಹೆದರ್ತಾ ಇರ್ತಾರೆ. ಈ ಮಾವಿನ ಹಣ್ಣು ಇರ್ಬೋದು, ದಾಳಿಂಬೆ ಹಣ್ಣು ಇರ್ಬೋದು, ದ್ರಾಕ್ಷಿ ಇರ್ಬೋದು, ಇವಕ್ಕೆಲ್ಲ ಸಾಕಷ್ಟು ಒಂದು ರಾಸಾಯನಿಕ ಹಾಕೋದ್ರಿಂದ ಏನಪ್ಪ ಇದಕ್ಕೂ ರಾಸಾಯನಿಕ ಇದೆ ತಿನ್ನಬಾರ್ದು ಅಂತಕ್ಕಂಥದ್ದು. ಆ ದೃಷ್ಟಿಯನ್ನು ನೋಡಿದರೆ ಅಂಜೂರು ಏನನ್ಸುತ್ತೆ? ನಾ ಹೇಳದನಲ್ರಿ, ಇದಕ್ಕೆ ಕುತ್ತೆ ಇಲ್ಲ, ಇದಕ್ಕೆ ಯಾವುದೇ ತೊಂದರೆನೂ ಇಲ್ಲ, ಧಾರಾಳವಾಗಿ ತಿನ್ಬೋದು. ಧಾರಾಳವಾಗಿ ಯಾವ್ದು ಔಷಧಿ, ಈಗ ನೀವು ಉದಾಹರಣೆಗೆ ದ್ರಾಕ್ಷಿ ತಗೊಂಡ್ರಿ, ದ್ರಾಕ್ಷಿ ಎಷ್ಟು ಔಷಧ ಹೊಡೆದಿರ್ತಾರ ನಿಮ್ಗೆ ಗೊತ್ತೇ ಇಲ್ಲ, ರೈತನಿಗೆ ಲೆಕ್ಕ ಇರೋದಿಲ್ಲ. ಆದ್ರೆ ಅಂಜೂರದಲ್ಲಿ ಎಷ್ಟು ಸಲ ಹೊಡೆದಿ ಅಂದ್ರೆ ಹೇಳೇ ಬಿಡ್ತಾನೆ 2 ನಿಮಿಷನಾಗ. ಯಾಕಂದ್ರೆ ಅವ್ ಕಡಿಮೆ ಹೊಡೆದಿರ್ತಾನ, ಸರಿ ಒಂದು 2 ಹೊಡೆದಿರ್ಬೇಕು ಸರ್, ಇಲ್ಲ ಸರ್ ಒಂದು 3 ಹೊಡೆದಿರ್ಬೇಕು ಸರ್ ತಾನ ಹಂಗ. ಅದೇ ನೀವು ದ್ರಾಕ್ಷಿಯಲ್ಲಿ ಸರ್ ಎಷ್ಟು ಹೊಡೆದಿನ ಗೊತ್ತಿಲ್ಲ ಸರ್, ಒಂದೇ ತಿಂಗಳಿಗೆ ಎಷ್ಟು ಹೊಡೆದಿನ ಸರ್ ಹೊಡೆದಿನ ಗೊತ್ತಿಲ್ಲ ಅಂತ ಅವಲ್ಲ. ಅಂತ ಒಂದು ಕಾರಣದಿಂದ ಇದು ನಾವು ಯಾವುದೇ ತೊಂದರೆ ಇಲ್ಲವಾಗಿ ನೇರವಾಗಿ ಇದನ್ನು ಸೇವನೆ ಮಾಡಬಹುದು. ಇಲ್ಲಿ ಪ್ರಮುಖವಾಗಿದ್ದ ಸಮಸ್ಯೆಗಳು ಏನು, ಒಂದು ರೋಗಗಳು ಮುಖ್ಯವಾಗಿ ಬರ್ತವೆ ಸೀಸನ್ ಅಲ್ಲಿ, ಇದಕ್ಕೆ ರೋಗ ಇರಬಹುದು ಅಥವಾ ಕೀಟಬಾಧೆ ಪ್ರಮುಖವಾಗಿ ಸಮಸ್ಯೆ ಸರ್. ಇದರಲ್ಲಿ ಒಂದು ರಸ್ಟ್ ಅಂತ ಕರಿತೀವಿ, ಅದು ಒಂದು ಬಿಟ್ಟರೆ ಏನು ಬರಲ್ಲ ಅಂದ್ರೆ ರೋಗ. ಅದನ್ನ ಇವಾಗ ನಾವು ಬಹಳ ಒಂದು ಸಲೀಸಾಗಿ ಅದನ್ನ ಹತೋಟಿ ತರಬಹುದು. ಅದರ ಜೊತೆಗೆ ನಾವು ಥ್ರಿಪ್ಸ್ ನುಸಿ ಅಂತ ಕರಿತೀವಿ, ಅದು ಹಣ್ಣಿನ ಮ್ಯಾಗ ಬರ್ತದೆ, ಅದು ಬಹಳ ಸಲೀಸಾಗಿ ಕಂಟ್ರೋಲ್ ಮಾಡಬಹುದು, ಹತೋಟಿ ಮಾಡಬಹುದು. ಇವೆರಡೇ ಎರಡು, ಅದು ಬಿಟ್ಟರೆ ಬೇರೆ ಏನು ಇಲ್ಲ ಇದರಲ್ಲಿ ತೊಂದರೆ, ಬೇರೆ ಏನು ತೊಂದರೆನೇ ಇಲ್ಲ ಇದರಲ್ಲಿ ಹಣ್ಣಿನಲ್ಲಿ. ಆದರೆ ನಾನು ಈಗ ಒಂದು ಹೇಳ್ತೀನಿ, ಈಗಾಗಲೇ ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿ ರೈತರು ಪರಿಸರ ಪ್ರೇಮಿ ಅಂತೇಳಿ ಒಂದು ಸಂಘ ಮಾಡಿಕೊಂಡು ಅವರು ಟಾರ್ಗೆಟ್ಟು ಸುಮಾರು 5,000 ಎಕರೆ ಟಾರ್ಗೆಟ್ ಇಟ್ಟಿದ್ದಾರೆ. ಈಗಾಗಲೇ ಅವರು ಕೆಲವು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ರೈತರೇ ರೈತರು ತಮ್ಮ ಕೂಡಿಕೊಂಡು ಸಂಘ ಮಾಡಿಕೊಂಡು ಸಂಸ್ಥೆ ಮಾಡಿಕೊಂಡು ಈಗಾಗಲೇ ಒಳ್ಳೆ ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನನಗನ್ನಿಸ್ತದೆ ಆ ಹಣ್ಣು ಬೇರೆ ದೇಶಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆಗತ್ತೆ ಅಂತ ನನ್ನ ಒಂದು ಆಸೆ. ಈಗಾಗಲೇ ಅದರ ಆ ದೃಷ್ಟಿಯಲ್ಲಿ ರೈತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂದಿನ ದಿನಗಳಲ್ಲಿ ಅಂಜೂರನ್ನು ಒಣಗಿಸಿಯೇ ತಿನ್ನಬೇಕಂತ ಎಲ್ಲರ ಭಾವನೆ ಇತ್ತು. ಆದರೆ ಜಗತ್ತಿನಾದ್ಯಂತ ಇವತ್ತು ಅಂಜೂರನ್ನು ನಾವು ತಾಜಾ ತಿನ್ನಬೇಕು ಅಂತೇಳಿ ಎಲ್ಲರೂ ಬಯಸ್ತಾ ಇದ್ದಾರೆ. ಅದರ ಅರ್ಥ ಇಷ್ಟೇ, ಯಾರು ತಾಜಾ ಬೆಳೀತಾರೆ ಅವ್ರಿಗೆ ಹೆಚ್ಚು ಲಾಭ ಬರುತ್ತೆ, ಹೆಚ್ಚಿನ ಒಂದು ಮಾರ್ಕೆಟ್ ಸಿಗುತ್ತೆ. ಅದರ ಜೊತೆಗೇನೆ ತಮಗೆಲ್ಲರಿಗೂ ಬರಬೇಕು, ಜಗತ್ತಿನಲ್ಲೇ ಭಾಳ ಸಲೀಶವಾಗಿ ಬೆಳೆಯುವ ಅಂಜೂರನ್ನು ನಮ್ಮ ದೇಶದಲ್ಲಿ ಬೆಳೆಯಕ್ಕೆ ಸಾಧ್ಯ ಇದೆ. ಈಗ ನಾನು ಉದಾಹರಣೆ ಹೇಳ್ತೀನಿ, ಜಗತ್ತಿನಲ್ಲಿ ನಂಬರ್ ಒನ್ ದೇಶ ಅಂದರೆ ಟರ್ಕಿ ಅಂಜೂರ ಹಣ್ಣಲ್ಲಿ. ಅಲ್ಲಿ ಹೋಗ್ಬಿಟ್ರೆ ಅವ್ರ ತಳಿಗಳು ಬೇರೆ, ಅವ್ರಿಗೆ ಆ ತಳಿಗಳಿಗೆ ಪರಾಗಸ್ಪರ್ಶ ಮಾಡಿಸ್ಬೇಕು, ಅದು ಬಹಳ ತೊಂದರೆ ಇದೆ ಅಲ್ಲಿ. ನಮ್ಮ ದೇಶದಲ್ಲಿ ಪರಾಗಸ್ಪರ್ಶ ಮಾಡೋದೇ ಬೇಕಾಗಿಲ್ಲ, ನೈಸರ್ಗಿಕ ಹಣ್ಣು ತಯಾರಾಗ್ತವೆ, ಮಾರ್ಕೆಟ್ ಮಾಡಬಹುದು. ನಾನು ಈಗ ಯಾಕೆ ಹೇಳ್ತೀನಿ ಅಂದ್ರೆ, ನಾನು 1995 ಮತ್ತು 2015 ಈ ಅಂಜೂರ ಹಣ್ಣಿನ ವಿಷಯದಲ್ಲಿ ನಾನು ಕಾನ್ಫರೆನ್ಸ್ಗೆ ಹೋಗಿದ್ದೆ. ಈಗ 2015 ಹೋದಾಗ ನಾನು 1995 ನೋಡಿದಾಗ 2015 ಜಗತ್ತಿನಾದ್ಯಂತ ತಾಜಾ ಹಣ್ಣುಗಳಿಗೆ ಭಾಳ ಬೇಡಿಕೆ ಬರ್ತಾ ಇದೆ. ವಿಶೇಷವಾಗಿ ಚೈನಾ ಇದರಲ್ಲಿ ಮುಂದುವರಿತಾ ಇದೆ ಬಹಳ. ಅದು ಚೈನಾಕ್ಕೆ ಅಂಜೂರದಲ್ಲಿ ಬರೀ 2 ವರ್ಷ ಅವ್ರಿಗೆ ಇತಿಹಾಸ, ಆದರೆ ಜಗತ್ತಿನಲ್ಲಿ ನಂಬರ್ ಒನ್ ಆಗಬೇಕಂತೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಕ್ಷೇತ್ರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು, ಸಂಶೋಧನೆ ಪ್ರಾರಂಭ ಮಾಡಿದ್ದಾರೆ, ಹೆಚ್ಚು ಹೆಚ್ಚು ಸಂಶೋಧನೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಈ ಹಣ್ಣಿಗೆ ಮುಂದಿನ ದಿನಗಳಲ್ಲಿ ಭಾಳ ಬೇಡಿಕೆ ಬರುತ್ತೆ, ಬಂದೇ ಬರುತ್ತೆ. ಆದ್ದರಿಂದ ಈಗಿಂದೇ ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಉತ್ಪಾದನೆ ಆದ್ಮೇಲೆ ಮಾರುಕಟ್ಟೆಗೆ ಏನು ತೊಂದರೆ ಇಲ್ಲಲ್ಲ, ಸಾಕಷ್ಟು ಮಾರುಕಟ್ಟೆಗಳದಾವ ಇದಕ್ಕೆಲ್ಲ? ಮಾರುಕಟ್ಟೆ ತೊಂದರೆ ಇಲ್ಲ ಸರ್, ತಮಗೆಲ್ಲ ಗೊತ್ತಿರ್ಬೇಕು ಸರ್. ನಾನು ನೋಡಿದ್ರಿ, ನೀವು ನೋಡಿದ್ರಿ, ಒಂದು 5-6 ವರ್ಷಗಳಿಂದ ರಾಯಚೂರದಲ್ಲಿ ಬರೀ 1 ಕ್ವಿಂಟಲ್ 2 ಕ್ವಿಂಟಲ್ ಅಂಜೂರು ಮಾರಾಟ ಆಗ್ತಿರ್ಬೇಕು ನಾವು ನೋಡಿವಿ. ಇವತ್ತು ಹೋರ್ ನೀವು ಪ್ರತಿ ದಿವಸ ಟನ್ ಗಟ್ಟಲೆ ಮಾರಾಟ ಆಗ್ತಾ ಇದೆ, ಟನ್ ಗಟ್ಟಲೆ, ಕ್ವಿಂಟಲ್ ಅಲ್ಲ, ಪ್ರತಿ ದಿವಸ ರಾಯಚೂರು ಪಟ್ಟಣದಲ್ಲೇ ಟನ್ ಗಟ್ಟಲೆ ಇವತ್ತು ಅಂಜೂರ ಹಣ್ಣು ಮಾರಾಟ ಆಗ್ತದೆ. ಅರ್ಥ ಎಷ್ಟೇ, 5-6 ವರ್ಷಗಳಿದ್ದ ಹಿಂದೆ ಇದ್ದಕ್ಕೆ ಇವತ್ತು ಇದಕ್ಕೆ ಹೋಲಿಸಿದಾಗ ಹೆಚ್ಚು ಪ್ರಮಾಣದಲ್ಲಿ ಇವತ್ತು ಅಂಜೂರ ಹಣ್ಣನ್ನು ಜನ ಸೇವನೆ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಬದಲಾವಣೆ. ಇನ್ನು ಕೊನೆಯದಾಗಿ, ರೈತರಿಗೆ ಅಂಜೂರನ್ನು ಬೆಳಿಬೇಕನ್ನೋರು ಈಗಾಗಲೇ ಬೆಳೀತಾ ಇದ್ದವ್ರಿಗೆ ಏನು ತಮ್ಮ ಕಿವಿ ಮಾತು? ನಾನೇನು ಹೇಳ್ತೀನಲ್ಲ ಸರ್, ಇದ್ರದ್ದು ಈ ಅಂಜೂರ ಹಣ್ಣನ್ನು ಯಾಕೆ ಬೆಳಿಬೇಕಂದ್ರೆ ಎರಡೇ ಎರಡು ಮಾತು ಹೇಳಕ್ಕೆ ಬಯಸ್ತೇನೆ. ಒಂದು, ಇದು ಬರ ನಿರೋಧಕ ಶಕ್ತಿ ಇರಿದೆ ಇದರಲ್ಲಿದೆ, ಅದರಿಂದ ನೀರಿನ ಪ್ರಮಾಣ ಕಡಿಮೆ ಇದ್ದಂಥ ರೈತರು ಬೆಳಿಬೋದು. ಎಣ್ಣೆದ್ದು ಇದರಲ್ಲಿ ಹೆಚ್ಚು ಕೀಟ ಮತ್ತು ರೋಗ ಇಲ್ಲ. ಮೂರನೇದ್ದು, ಹಚ್ಚಿದ ಮೊದಲನೇ ವರ್ಷದಲ್ಲಿ ಫಲ ಬಿಡುತ್ತೆ, ಮೊದಲನೇ ವರ್ಷ ನಿನಗೆ ಫಲವನ್ನು ಕೊಡುತ್ತೆ. ನಾಲ್ಕನೇದ್ದು, ಒಂದು ಸಲ ಹಣ್ಣು ಕೊಡ್ಲಿಕ್ಕೆ ಚಾಲ ಅಂದರೆ 365 ದಿವಸ ವರ್ಷ ಪೂರ್ತಿ ನಿನಗೆ ಹಣ್ಣನ್ನು ಕೊಡುತ್ತೆ. ಅಂದರೆ ಲಾಭ ಪ್ರತಿ ದಿವಸ ನಿಮಗೆ ಎರಡು ದಿವಸಕ್ಕೊಂದು ಸಲ ಲಾಭ ಪಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇವತ್ತು ಇದಕ್ಕೆ ಒಳ್ಳೆ ಪ್ಯಾಕಿಂಗ್ ಮಾಡಿದರೂ ಸಹ ಒಳ್ಳೆ ಮಾರುಕಟ್ಟೆ ಇದೆ. ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ನಾವಿವತ್ತು ಮಾರ್ಕೆಟ್ ಮಾಡುವಂಥ ಒಂದು ವ್ಯವಸ್ಥೆ ರಾಜ್ಯ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಹೆಚ್ಚಿನ ಒಂದು ಪ್ರಯತ್ನ ಮಾಡ್ತಾ ಇದೆ ಅಫೆಡಾ ಮುಖಾಂತರ. ಅಂದರೆ ನಾನು ಹೇಳೋದಿಷ್ಟೇ, ನೀವು ರಫ್ತು ಮಾಡೋದು ಬಿಟ್ಬಿಡಿ, ನಮ್ಮ ದೇಶದಲ್ಲೇ ಹೆಚ್ಚು ಬೇಡಿಕೆ ಇದೆ, ಬಹಳದ ಬಹಳ ಬೇಡಿಕೆ ಇದೆ. ಕ್ಷೇತ್ರ ಇಲ್ಲ, ಕ್ಷೇತ್ರ ಇಲ್ಲ. ಆ ಒಂದು ಕಾರಣದಿಂದ ಇವೆಲ್ಲ ನಾಲ್ಕೈದು ಗುಣಗಳನ್ನು ಈ ಅಂಜನ ಬೆಳೆ ಹಣ್ಣಿನ ಬಗ್ಗೆ ನಾವು ವಿಚಾರ ಮಾಡಿದರೆ ಎಷ್ಟು ಒಳ್ಳೆಯ ರೈತರು ಎಲ್ಲರೂ ಮುಂದೆ ಬಂದು ಈ ಹಣ್ಣನ್ನು ಹೆಚ್ಚು ಹೆಚ್ಚು ಕ್ಷೇತ್ರದಲ್ಲಿ ಬೆಳೆದು ಹೆಚ್ಚಿನ ಲಾಭವನ್ನು ಪಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಕ್ಕೆ ಒಂದು ಇಚ್ಛೆ ಬಯಸ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟರ್ ಎ ಆರ್ ಕುರುವರವರು, ಇದುವರೆಗೂ ಈ ಅಂಜೂರ ಹಣ್ಣಿನ ಉತ್ಪಾದನಾ ತಾಂತ್ರಿಕತೆ ಮತ್ತು ಅಂಜೂರನ್ನು ಬೆಳಿಲಿಕ್ಕೆ ಯಾವ ರೀತಿ ಅವಕಾಶಗಳಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚು ಒಂದು ಬೇಡಿಕೆ ಬರುತ್ತೆ, ಅದಕ್ಕೆ ಈಗಾಗಲೇ ಸಾಕಷ್ಟು ಬೇಡಿಕೆ ಇದೆ. ರೈತರು, ಕಡಿಮೆ ನೀರಿರುವಂಥ ರೈತ ಬಾಂಧವರು ಈ ಹಣ್ಣನ್ನು ಬೆಳಿಲಿಕ್ಕೆ ಮುಂದಾಗಲಿ. ಏನಾದರೂ ತಾಂತ್ರಿಕ ಮಾಹಿತಿ ಬೇಕಂತಂದರೆ ರೈತರು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ಮಹಾವಿದ್ಯಾಲಯಗಳಿದ್ದಾವೆ, ತಜ್ಞರಿರ್ತಾರೆ, ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಬೆಳಿಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಂಜೂರು ಹಣ್ಣಿನ ತೋಟದ ನಿರ್ವಹಣೆ ಮತ್ತು ಉತ್ಪಾದನಾ ತಾಂತ್ರಿಕತೆ ಈ ವಿಷಯ ಕುರಿತು ತಜ್ಞರಾದ ಡಾಕ್ಟರ್ ಎ ಆರ್ ಕುರುಬರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರ ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ರೈತ ಬಾಂಧವರ ಈಗ ಆಲಿಸೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31.4-33.2 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.7-21.4 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 88-84, ಹಾಗೆಯೇ ಕನಿಷ್ಠ ಆರ್ದ್ರತೆಯ ಪ್ರಮಾಣ 53-59% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 23-27 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲಿವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡುವುದು ಉತ್ತಮ. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯ ಮತ್ತು ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಹತ್ತಿ ಬೆಳೆಯಲ್ಲಿ ಅತಿಯಾದ ಮಳೆಯಿಂದಾಗಿ ಹತ್ತಿಯಲ್ಲಿ ಬೇರು ಕೊಳೆದ ರೋಗ ಹಾವಳಿ ಹೆಚ್ಚಾಗಿದ್ದು ಇದನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ ಡೈಸಮ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಹತ್ತಿಯಲ್ಲಿ ಬೇರು ಕೊಳೆ ರೋಗವನ್ನು ಹತೋಟಿ ಮಾಡಲು 2 ಗ್ರಾಂ ಪ್ರೊಪಿಕೊನೊಜೋಲ್ 25 EC ಅಥವಾ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಕ್ಕೆ ತೆಳುವಾಗಿ ಸುರಿಸಬೇಕು. ಇನ್ನು ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 10ರಂತೆ ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SCಯನ್ನು 250 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 KG ಯೂರಿಯಾ ಮತ್ತು 10 KG ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗದ ಬಾಧೆ ಕಂಡು ಬರುತ್ತಿದ್ದು ಇದರ ಹತೋಟಿಗಾಗಿ 2 ಗ್ರಾಂ ಮೆಟಾಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಭಾಗದಿಂದ ಬೇರಿಗೆ ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ತೊಗರಿಯಲ್ಲಿ ಬೇರುಕೊಳ ರೋಗ ಅಥವಾ ಸಿಡಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 1 ಮಿಲಿಲೀಟರ್ ಸ್ಪೆರಮೆಸಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮಲ್ಪೆಮೆಕ್ಸಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಪೈಟೋಪ್ತೆರಾ ಮಚ್ಚೆ ರೋಗದ ಬಾಧೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 ಗ್ರಾಂ ಮೆಟಾಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳಿಗೆ ಸಿಂಪರಣೆ ಮಾಡುವುದರಿಂದ ರೋಗ ಹರಡುವುದನ್ನು ತಡೆಯಬಹುದು. ಹೆಸರು ಅಥವಾ ಉದ್ದು ಬೆಳೆಯ ಶಾರೀರಿಕ ಮಾಗುವ ಹಂತದಲ್ಲಿರುವಾಗ 5 ಮಿಲಿಲೀಟರ್ ಪ್ಯಾರಾಕ್ವಾಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಇನ್ನು ಶೇಂಗಾ ಬೆಳೆಯಲ್ಲಿ ಬೆಳವಣಿಗೆ ಹಂತದಲ್ಲಿದ್ದಾಗ ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನಿಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಿ. ಇನ್ನು ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು 4 ಕಿಲೋಗ್ರಾಂ ರಸಗೊಬ್ಬರದ ಜೊತೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡ್ರಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಕುರಿ ಸಾಕಾಣಿಕೆಯನ್ನು ಮಾಡುವ ರೈತ ಬಾಂಧವರು ಗಮನಿಸಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತ ಬಾಂಧವರು, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ರೈತ ಬಂದವರ ಈಗ ಪೇಟೆ ದಾಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಭತ್ತ ಹಳೆ ಸೋನಮಸುರಿ ಮೊದಲಿಗೆ ಮಾನವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ. ಭತ್ತ ಹಳೆ ಸೋನ ಮಸೂರಿ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,300 ರೂಪಾಯಿಗಳು, ಗೋಧಿ 2,750 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ. ಹತ್ತಿ ಹೈಬ್ರಿಡ್ 44, ಕನಿಷ್ಠ 6,900 ರೂಪಾಯಿಗಳಿಂದ ಗರಿಷ್ಠ 7,700 ರೂಪಾಯಿಗಳು. ಹೆಸರುಕಾಳು ಜವಾರಿ 6,869 ರೂಪಾಯಿಗಳಿಂದ 8,406 ರೂಪಾಯಿಗಳು. ಶೇಂಗಾ ಗುಂಗುರಿ 2,739 ರೂಪಾಯಿಗಳಿಂದ 3,669 ರೂಪಾಯಿಗಳು. ಈರುಳ್ಳಿ 1,850 ರೂಪಾಯಿಗಳಿಂದ 3,200 ರೂಪಾಯಿಗಳು. ಭತ್ತ ಸೋನ ಮಸೂರಿ 1,622 ರೂಪಾಯಿಗಳಿಂದ 2,569 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 7,800 ರೂಪಾಯಿಗಳಿಂದ ಗರಿಷ್ಠ 10,129 ರೂಪಾಯಿಗಳು. ರೈತ ಬಂಧುವರ ಇದುವರೆಗೆ ಮಾನ್ವಿ ಹಾಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿದ್ರಿ. ಇದಾಗಿತ್ತು ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ವೇಳೆ 7:28, ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಜನಪದ ಸಂಗೀತದಲ್ಲಿ ಕೇಳೋಣ ಮಾನ್ವಿ ತಾಲೂಕಿನ ರಾಜೌಳಿ ಗ್ರಾಮದ ಗುರುಸ್ವಾಮಿ ವಿಶ್ವಕರ್ಮ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಎಷ್ಟು ಕಾಡುತ್ತೀನಿ ಕಾಡವ್ವ, ನೀ ಕಾಡಿದಷ್ಟು ಎನಗೆ ಪಾಡವ್ವ. ಎಷ್ಟು ಕಾಡುತ್ತೀನಿ ಕಾಡವ್ವ, ನೀ ಕಾಡಿದಷ್ಟು ಎನಗೆ ಪಾಡುವ. ಎಷ್ಟು ಕಾಡುತ್ತಿದ್ದಿ ನೀನು, ಎಷ್ಟು ಕಾಡುತ್ತೀ ನೀನು ಕಾಡುವ, ಕಾಡಿದಷ್ಟು ಎನಗೆ ಪಾಡುವ. ಕಾಡಿ ಕಾಡಿ ನೀಯನ್ನ ನೋಡವ್ವ ನೋಡವ್ವ ಕಾಡಿ ಕಾಡಿ ನೀಯನ್ನ.